ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಆಕಾಶವಾಣಿ ವಿಶೇಷ ಸರಣಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನುಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ನಿನ್ನೆಯಷ್ಟೇ ನಾವು ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ವಿ. ಸಕಲ ಜೀವಿಗಳಲ್ಲಿ ಲೇಸನ್ನೇ ಬಯಸಿದಂತಹ ಬಸವಣ್ಣನವರು ವಿಶ್ವಮಾನವರು, ವಿಶ್ವಕ್ಕೆ ಜ್ಯೋತಿಯಾದವರು ಅಂತ ಬಸವಣ್ಣನವರ ಕುರಿತಾಗಿ ಈ ಸರಣಿ ಇರ್ತದ. ಈಗ ನಾವು ಸ್ವಾಮೀಜಿಯವರಲ್ಲಿ ಕೇಳ್ಕೊಳ್ಳೋಣ, ಬಸವಣ್ಣನವರು ಯಾವ ರೀತಿ ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವುದಕ್ಕೆ ಮಾರ್ಗದರ್ಶನವನ್ನ ನೀಡಿದ್ರು ಅಂತ ಹೇಳಿ ಸ್ವಾಮೀಜಿ. ಬಸವಣ್ಣವರದ್ದು ಒಂದು ವಚನ ಬಹಳ ಜನರಿಗೆ ಗಮನಕ್ಕೆ ಬಂದಿದೀವಲ್ಲ ಗೊತ್ತಿಲ್ಲ, ಉಂಬ ಬಟ್ಟಲು ಬೇರೆ ಕಂಚಲ್ಲ, ಕಾಂಬ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಬೇರೆ, ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ, ಹರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕುಡಲ ಸಂಗಮ ದೇವನ. ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರನ್ನ ಅನೇಕ ವರ್ಗಗಳಾಗಿ ವಿಭಾಗಿಸ್ಬಿಡ್ತಾರೆ ಕೆಲವರು, ಅಂದ್ರೆ ಒಳ್ಳೆಯವರು, ಕೆಟ್ಟವರು, ರಾಕ್ಷಸರು, ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ಇಲ್ಲಿ ಬಸವಣ್ಣನವರು ಎರಡೇ ವಿಭಾಗ ಮಾಡ್ತಾರೆ, ಅರಿದಡೆ ಶರಣ ಮರೆದಡೆ ಮಾನವ. ಅಂದ್ರೆ ಯಾರು ಅರಿತು ಬದುಕ್ತಾರೋ, ಎಚ್ಚರಿಕೆಯಿಂದ ಬದುಕ್ತಾರೋ ಅವನೇ ಶರಣ. ಆ ಶರಣ ಅನ್ನೋದಕ್ಕೆ ನಾವು ಬಹಳಷ್ಟು ಜನ ಲಿಂಗ ಕಟ್ಕೊಳ್ಬೇಕು, ವಿಭೂತಿ ಧರಿಸ್ಕೋಬೇಕು, ಆಮೇಲಿಂದ ರುದ್ರಾಕ್ಷಿ ಹಾಕೋಬೇಕು, ಇದೆಲ್ಲ ಲಾಂಛನಗಳು, ಹೊರಗಿನ ಲಾಂಛನಗಳು. ನಿಜಾರ್ಥದಲ್ಲಿ ಶರಣ ಅಂದ್ರೆ ಯಾರು ಅಂದ್ರೆ ಅರಿತು ಬಾಳುವವರು ಎಲ್ಲರೂ ಶರಣರೇ. ಅರಿತು ಬಾಳುವವರು ಅಂದ್ರೆ ನಾನು ನನ್ನ ನಡೆನುಡಿ ಬೇರೆಯವರಿಗೆ ಏನ್ ಅನ್ನಿಸ್ತಾ ಇದೆ, ಬೇರೆಯವ್ರ ತೊಂದರೆ ಆಗ್ತಿದ್ಯಾ, ಬೇರೆಯವ್ರಿಗೆ ಒಳ್ಳೇದಾಗ್ತಿದ್ಯಾ, ಈ ಸೂಕ್ಷ್ಮತೆಯನ್ನು ಯಾರು ಬೆಳೆಸ್ಕೊಳ್ತಾರೋ ಅವ್ರು ಶರಣರು. ಯಾರು ಮೈ ಮರೆತು ಜೀವನ ಮಾಡ್ತಾರೋ ಅಂದ್ರೆ ತಪ್ಪು ಮಾಡಿಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ಇವನಿಗೆ ಮಾನವ ಅಂತ ಕರೀತಾರ ಅಷ್ಟೇ. ಅರಿದಡೆ ಶರಣ ಮರೆದಡೆ ಮಾನವ, ಅದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ ಅವರು. ಉಂಬ ಬಟ್ಟಲು ಬೇರೆ ಕಂಚಲ್ಲ, ಕಾಂಬ ದರ್ಪಣ ಬೇರೆ ಕಂಚಲ್ಲ. ಕನ್ನಡಿ ತಯಾರು ಮಾಡೋದು ಸಾಮಾನ್ಯವಾಗಿ ನಮ್ಮವ್ರಿಗೆಲ್ರಿಗೂ ಗೊತ್ತಿರುತ್ತೆ, ಗಾಜು ಇರುತ್ತೆ, ಆ ಗಾಜಿಗೆ ಪಾದರಸವನ್ನು ಒಂದ್ ಕಡೆ ಹಚ್ಚಿದ್ರೆ ಅದು ತನ್ನ ಪಾರದರ್ಶಕತೆಯನ್ನ ಕಳ್ಕೊಳ್ಳುತ್ತೆ, ನಮ್ಮ ಮುಖವನ್ನು ನಮಗೆ ತೋರಿಸು. ಆದ್ರೆ ಹಿಂದಿನ ಕಾಲದಲ್ಲಿ ಗಾಜಿರಲಿಲ್ಲ, ಪಾದರಸದ ಕಲ್ಪನೆಯು ಪ್ರಾಯಶಃ ಇರಲಿಲ್ಲ ಅಂತ ಕಾಣುತ್ತೆ. ಆ ಕಾಲದಲ್ಲಿ ಕಂಚಿನಿಂದ ಕನ್ನಡಿ ಮಾಡ್ತಾ ಇದ್ರು, ಕಂಚಿನ ಲೋಹ ಇದೆಯಲ್ಲ ಅದರಲ್ಲಿ ತಟ್ಟೆಗಳನ್ನು ತಯಾರು ಮಾಡ್ತಾ ಇದ್ರು ಮತ್ತು ಕನ್ನಡಿಯನ್ನು ಮಾಡ್ತಾ ಇದ್ರು. ಈ ಮಾಮೂಲಿ ಕಂಚು ತಟ್ಟೆ ಆಗ್ತಿತ್ತು, ಚೆನ್ನಾಗಿ ಉಜ್ಜಿ ಉಜ್ಜಿ ಉಜ್ಜಿ ಸಂಸ್ಕಾರ ಕೊಟ್ರೆ ಹೊಳಪ್ ಬರ್ತಿತ್ತಲ್ಲ ಅದು ಕನ್ನಡಿ ಆಗ್ತಾ ಇತ್ತು ಅಷ್ಟೇ. ಅದಕ್ಕೆ ಅವ್ರಿಗೆ ಹೇಳೋದು ಉಂಬ ಬಟ್ಟಲು ಕಾಂಬ ದರ್ಪಣ. ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ ಉಣ್ಣುವ ತಟ್ಟೆ ಕಂಚು, ನೋಡುವ ಕಾಂಬ ಅಂದ್ರೆ ನೋಡುವ, ಅದೇ ಕೆಲವು ವಚನಗಳಲ್ಲಿ ನೋಡುವ ಅಂತಾನೆ ಇದೆ. ಕಾವ್ಯಾತ್ಮಕವಾಗಿ ಹೇಳುವಾಗ ಕಾಂಬ ಅಂದ್ರೆ ಚೆನ್ನಾಗಿರುತ್ತೆ. ಕಾಂಬ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಬೇರೆ. ಅಂದ್ರೆ ಮೂಲ ವಸ್ತು ಕಂಚು ಒಂದೇನೆ, ಅದರಿಂದ ತಯಾರಾಗ್ತಕ್ಕಂಥ ಬೇರೆ, ಕನ್ನಡಿ ಆಗ್ಬೋದು ತಟ್ಟೆ ಆಗ್ಬೋದು ಬೇರೆ ವಸ್ತುಗಳನ್ನು ಮಾಡ್ಕೋಬಹುದು. ಅದಕ್ಕೆ ಚೆನ್ನಾಗಿ ಸಂಸ್ಕಾರ ಕೊಟ್ರೆ ಶರಣ. ಅದಕ್ಕೆ ನಾವು ಹೇಳೋದು ಪ್ರತಿಯೊಂದು ಮಗುವಿಗೂ ಕೂಡ ಒಳ್ಳೆ ಸಂಸ್ಕಾರ ಸಿಗ್ಬೇಕು, ಒಳ್ಳೆ ಶಿಕ್ಷಣ ಸಿಗ್ಬೇಕು. ಇದೇ ನಮ್ಮ ಸರ್ಕಾರದ ಆಶಯ, ಸಮಾಜದ ಆಶಯ, ಎಲ್ಲರೂ ಬಯಸ್ತಾ ಇರತಕ್ಕಂಥದ್ದು. ಈಗ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಸಿಗ್ಬೇಕು, ಬರೇ ಶಿಕ್ಷಣ ಸಿಕ್ಕರೆ ಸಾಕಾಗಲ್ಲ, ಸಂಸ್ಕಾರ ಸಿಗ್ಬೇಕು. ಅದನ್ನ ನಡೆನುಡಿ ಹೇಗಿರ್ಬೇಕು ಅದು ತಾಯಿ ತಂದೆಗಳ ಮೇಲೆ ಜವಾಬ್ದಾರಿ ಇದೆ, ಸಮಾಜದ ಮೇಲೆ ಜವಾಬ್ದಾರಿ ಇದೆ, ಮತ್ತು ಮಾಧ್ಯಮಗಳು ಅಂದ್ರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ವಿಜುವಲ್ ಮೀಡಿಯಾ ಅಂದ್ರೆ ಟಿವಿಗಳಿರ್ಬೋದು, ಎಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಅಂದ್ರೆ ಉತ್ತಮ ಸಂಸ್ಕಾರವನ್ನು ಕೊಟ್ಟರೆ ಶರಣರು ತಮ್ಮಿಂದ ತಾವೇ ತಯಾರಾಗ್ತಾರೆ. ಈಗ ನೀವು ಹೇಳ್ತಾ ಇದ್ರಿ ಟಿವಿಯಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅಂತ, ಅಂದ್ರೆ ನಮ್ಮಲ್ಲಿ ಒಂದು ಉತ್ತಮ ಸಂಸ್ಕಾರವನ್ನ ಬಿತ್ತುವಂತಹ ಕಾರ್ಯಕ್ರಮಗಳು ಅದರಲ್ಲಿ ಮೂಡಿ ಬರಬೇಕು. ಆವಾಗ ಅದು ಪ್ರತಿಯೊಂದು ಮಗುವಿನ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಆಗ್ತದೆ, ಪರಿಣಾಮ ಬೀರ್ತದೆ, ಆಮೇಲೆ ಆ ಮಗು ಚೆನ್ನಾಗಿ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಆದ್ರಿಂದ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಬಸವಣ್ಣನವರು ಕಲ್ಯಾಣದಲ್ಲಿ 36 ವರ್ಷಗಳ ಕಾಲ ಇದ್ರು. ಬಸವ ಕಲ್ಯಾಣ ಅಂತ ಈಗ ಕರೀತೀರಾ, ಆವತ್ತಿನ ಕಾಲಕ್ಕೆ ಅದು ರಾಜಧಾನಿಯಾಗಿತ್ತು, ಅಂದ್ರೆ ಚಾಲುಕ್ಯರ ರಾಜಧಾನಿಯಾಗಿತ್ತು. ಆ ಚಾಲುಕ್ಯರ ರಾಜಧಾನಿ ಒಂದು ಕಾಲದಲ್ಲಿ ಸುವರ್ಣ ಯುಗವನ್ನು ಕಂಡಂತಹದ್ದು. ಬಸವಣ್ಣವರಿಗಿಂತ ಹಿಂದೆ, ಬಿಜ್ಜಳನಿಗಿಂತ ಒಂದು 2 ತಲೆಮಾರು ಮೊದಲು ವಿಕ್ರಮಾದಿತ್ಯ ಅಂತ ಅಲ್ಲಿ ಆ ಕಲ್ಯಾಣವನ್ನ ಕಟ್ಟಿದವರು. ಅಂದ್ರೆ ತುಂಬಾ ಚೆನ್ನಾಗಿ ಸುವರ್ಣ ಯುಗವನ್ನು ಉಂಟು ಮಾಡದಂತವರು. ಆ ಕಲ್ಯಾಣಕ್ಕೆ, ಆ ವಿಕ್ರಮಾದಿತ್ಯನ ಕಾಲಕ್ಕೆ ಸುವರ್ಣ ಯುಗ ಪ್ರಾಪ್ತವಾಗಿದ್ರೆ ಬಸವಣ್ಣವ್ರ ಕಾಲಕ್ಕೆ ದೈವಿಕತೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಶಿವನ ಕಲ್ಯಾಣ, ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಅಂತ ಹೇಳಿ ಮಹಾದೇವಕ್ಕ ಹೇಳ್ತಾರೆ. ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ, ಇದನ್ನ ಬಸವಣ್ಣವರು ಸಾಧಿಸಿದ್ರು. ಇದನ್ನ ನಾವೆಲ್ಲರೂ ಗಮನಿಸಬೇಕಾದದ್ದು. ಅಂದ್ರೆ ಒಳಗೆ ಕಲ್ಯಾಣ ಸಾಧಿಸೋದು ನಮ್ಮ ದೇಶದಲ್ಲಿ ಅನೇಕ ಜನರು ನಡೆಸ್ತಾರೆ. ಹಿಮಾಲಯದ ಭಾಗದಲ್ಲಿ ಇರಬಹುದು, ಅಥವಾ ಒಳ್ಳೆ ಒಳ್ಳೆ ಕಾಡು ಇರುತ್ತೆ, ಆಮೇಲೆ ಗವಿಗಳು ಇಲ್ಲಿ ಕೂತ್ಕೊಂಡು ಆತ್ಮ ಕಲ್ಯಾಣ ಸಾಧಿಸೋರು ತುಂಬಾ ಜನ ಇದ್ರು. ಇನ್ನು ಈ ಹೊರಗೆ ಏನು ರಾಜರುಗಳು ಇವರೆಲ್ಲ ರಾಜ್ಯ ಕಟ್ಟೋದು, ಸಾಮ್ರಾಜ್ಯ ನಿರ್ಮಾಣ ಮಾಡೋದು, ಸಾಮ್ರಾಜ್ಯ ಸ್ಥಾಪನೆ ಮಾಡೋದು, ವಿಸ್ತರಣೆ ಮಾಡೋದು ಇದರಲ್ಲ ಇದ್ರು. ಬಸವಣ್ಣವರು ಎರಡೂ ಆಗಬೇಕು ಅಂತ ಹೇಳಿದ್ರು. ಎರಡೂ ಆಗಬೇಕು, ಅದಕ್ಕೆ ಮಾಧ್ಯಮ ಯಾವ್ದಾಗಬೇಕಪ್ಪ ಅಂದ್ರೆ ಜ್ಞಾನ, ವಿದ್ಯೆ. ಅದೇ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತಾರೆ ಬಸವಣ್ಣವರು. ಅದು ಯಾವ್ದ್ರಿಂದ ಸಾಧ್ಯನಪ್ಪ ಅಂತಂದ್ರೆ ಜ್ಞಾನ. ಅದಕ್ಕೆ ಪ್ರತಿಯೊಬ್ಬರಿಗೂ ಓದೋದ್ ಕಲ್ಸಿದ್ರು ಮೊದಲು. ಅನುಭವ ಮಂಟಪಕ್ಕೆ ಯಾರೇ ಬರಲಿ ಸಾಕ್ಷರತೆ ಸಾಧಿಸಬೇಕಾಗಿತ್ತು, ಅಂದ್ರೆ ಅಕ್ಷರ ಕಲಿಬೇಕಾಗಿತ್ತು. ಹಾಗಾಗಿ ಅವತ್ತು ಅಂದ್ರೆ ವಿದ್ಯೆನೇ ಕೊಡತೆ ಇಲ್ಲ ಅನ್ನುವಂತ ಕಾಲದಲ್ಲಿ, ಗುರುಕುಲ ಪ್ರವೇಶನೇ ಇಲ್ಲ ಅನ್ನೋ ಕಾಲದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಹೆಣ್ಣು ಮಕ್ಕಳಿಗೂ ಸಹಿತವಾಗಿ ಪ್ರತಿಯೊಬ್ಬರಿಗೂ ವಿದ್ಯೆ ಕೊಟ್ಟರು. ಅದಕ್ಕೆ ಒಬ್ಬ ಜಾನಪದ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಸಾಧು ಸಾಧೆಲೆ ಬಸವ ಓದು ಕಲಿಯಿತು ಜನವು, ಹೋದ ಹೋದಲ್ಲಿ ಹೊಸ ಮಾತು, ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಅಂದ್ರೆ ಅವನು ಬಸವಣ್ಣನ ಮೆಚ್ಕೊಂಡು ಜಾನಪದ ಕವಿ ಶಹಬ್ಬಾಷ್ ಅಂತಾನೆ, ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು. ಅಂದ್ರೆ ಬಹಳ ಜನರಿಗೆ ವಿದ್ಯೆ ಇರಲಿಲ್ಲ, ಅಂತ ಜನರಿಗೆ ನೀನು ಓದದ್ ಕಲಿಸ್ಬಿಟ್ಟಲ್ಲಪ್ಪ, ಓದು ಕಲಿಯಿತು ಜನವು, ಹೋದ ಹೋದಲ್ಲಿ ಹೊಸ ಮಾತು. ಅಂದ್ರೆ ಸಾಂಪ್ರದಾಯಿಕವಾಗಿ ಏನಿತ್ತು ಅಂದ್ರೆ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ ಇದನ್ನೇ ಹೇಳ್ತಾ ಇದ್ರು. ಆದ್ರೆ ಬಸವಣ್ಣವರು ಬಂದ್ಮೇಲೆ ಅನುಭವ ಮಂಟಪ ಸ್ಥಾಪನೆ ಆದ್ಮೇಲೆ ಆವಾಗ ಹೊಸ ಮಾತುಗಳು ಶುರುವಾದವು. ಏನು, ನಿನ್ನನ್ನ ನೀನು ಅರಿ, ನಿನ್ನನ್ನು ನೀನ್ ತಿಳ್ಕೋ, ಆಮೇಲೆ ಭೇದ ಮಾಡಬೇಡ, ಮತ್ತು ಜಾತಿ ಎನ್ನುವಂತದ್ದೇ ಇಲ್ಲ, ಇವೆಲ್ಲ ಹೊಸ ಮಾತುಗಳು. ಮಾನವ ಕಲ್ಪಿತ ಜಾತಿಗಳು ದೈವಿ ನಿರ್ಮಿತಿ ಅಲ್ಲ, ಜಾತಿ ಎನ್ನುವಂತ ದೇವರು ಮಾಡಿದ್ದಲ್ಲ. ಇಂಥವೆಲ್ಲ ಜನ ಸಾಮಾನ್ಯ ಜನ ಮಾತಾಡಕ್ ಶುರು ಮಾಡಿದ್ರು ಮೇಡಮ್, ಅದು ನಾವು ನಮಗೆ ಸಂತೋಷ ಆಗದು. ಇದರಿಂದ ಪರಿಣಾಮ ಏನಾಯ್ತಪ್ಪ ಅಂದ್ರೆ, ಆಗಿನ ಕಾಲಕ್ಕೆ ತುಂಬಾ ಹಿಂದೆ ರೋಮ್ ನಾಗರಿಕತೆ ಇದ್ದಾಗ ಒಂದು ಮಾತಿತ್ತಂತೆ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತೇಳಿ. ಆವತ್ತು ಬಸವಣ್ಣವ್ರ ಕಾಲಕ್ಕೆ ಏನಾಯ್ತು ಅಂತಂದ್ರೆ, ಆಲ್ ರೋಡ್ಸ್ ಲೀಡ್ ಟು ಕಲ್ಯಾಣ. ಆಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಬಂದ್ರು, ಕಾಶ್ಮೀರದಿಂದ ಮೊಳಗೆ ಮರೈನವರು ಬಂದ್ರು, ಆಮೇಲಿಂದ ಶ್ರೀಲಂಕಾದಿಂದ ಸಿದ್ದಬಸವ ದೇವರು ಅಂತ ಒಬ್ಬರು ಬರ್ತಾರೆ, ಅವ್ರು ಬಂದ್ರು. ಒರಿಸ್ಸಾದಿಂದ ಸುಜ್ಞಾನಿ ದೇವರು ಬಂದ್ರು, ಡೋಹರ ಕಕ್ಕೈನವರು ಮಾಳವ ದೇಶದಿಂದ ಬಂದ್ರು, ಅಂದ್ರೆ ಈಗಿನ ಮಧ್ಯಪ್ರದೇಶ ಅಂತ ಕಾಣುತ್ತೆ. ಹೀಗೆ ಎಲ್ಲಾ ಕಡೆಯಿಂದ ಶರಣರು ಬಂದು ಅನುಭವ ಮಂಟಪ ಅನ್ನುವಂಥದ್ದು ಅದು ಒಂದು ಭಕ್ತಿ ಸಾಗರವಾಗಿ ಪರಿವರ್ತನೆ ಆಗ್ಬಿಡ್ತು. ಇದು ಬಸವಣ್ಣವ್ರು ಮಾಡಿದ ಕೆಲಸ, ಕ್ರಾಂತಿ. ಅದಕ್ಕೆ ಅಲ್ಲಮ ಪ್ರಭುಗಳು ಬಸವಣ್ಣವ್ರ ಕುರಿತು ಒಂದು ಮಾತು ಹೇಳ್ತಾರೆ, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದ ನಯ್ಯ ಒಬ್ಬ ಶರಣನ. ಕರ್ತ ಅಂದ್ರೆ ಕ್ರಿಯೇಟರ್, ಪರಮಾತ್ಮ. ಪರಮಾತ್ಮ ಕಳಿಸ್ಕೊಟ್ಟ ಏನಕ್ಕೆ ಅಂತಂದ್ರೆ, ಈ ಮರ್ತ್ಯಲೋಕವೇ ಮಹಾಮನೆ ನೋಡಿ, ಅಂದ್ರೆ ಬಸವಣ್ಣವ್ರು ವಾಸ ಮಾಡ್ತಾ ಇದ್ದಿದ್ ಮನೆಗೆ ಮಹಾಮನೆ ಅಂತ ಕರೀತಾ ಇದ್ರು. ಆದ್ರೆ ಬರೇ ಆ ಮನೆಗೆ ಸೀಮಿತ ಮಾಡ್ಲಿಲ್ಲ ಶರಣರು, ಕಲ್ಯಾಣವನ್ನ ಮಹಾಮನೆ ಮಾಡಿದ್ರು, ಇಡೀ ಮರ್ತ್ಯಲೋಕವನ್ನೇ ಮಹಾಮನೆ ಅಂತ ಭಾವಿಸ್ಕೊಳ್ಬೇಕು. ಈ ಭೂಲೋಕವೇ ಮಹಾಮನೆ, ಅದನ್ನ ನಮ್ಮ ಋಷಿಗಳು ಹೇಳಿದ್ರು, ವಸುಧೈವ ಕುಟುಂಬಕಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಅಂದ್ರೆ ಉದಾರ ಚರಿತರಿಗೆ ಈ ಭೂಮಿಯೇ ಕುಟುಂಬ, ಅದೇ ಮರ್ತ್ಯಲೋಕದ ಮಹಾಮನೆ. ಅದು ಹಾಳಾಗಿ ಹೋಗಬಾರದು ಅಂತ ಪರಮಾತ್ಮ ಬಸವಣ್ಣವ್ರನ್ನ ಕಳಿಸ್ಕೊಟ್ಟ ಅಂತ ಹೇಳ್ತಾರೆ ಪ್ರಭುದೇವರು. ಅಂತ ಮಹಾಮನೆಯನ್ನ ನಿರ್ಮಾಣ ಮಾಡಿದವರ ಜಯಂತಿಯನ್ನ ನಾವು ನೀವೆಲ್ಲ ಇಡೀ ವಿಶ್ವದಾದ್ಯಂತ ನಿನ್ನೆ ಆಚರಣೆ ಮಾಡಿದ್ದಾರೆ. ನಮ್ಮ ಏನು ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಇದೆಯಲ್ಲ, ಇದಕ್ಕೆ ಬಸವಣ್ಣವರದು ಬಹಳ ಮುಖ್ಯವಾಗಿ ಅಗತ್ಯವಾಗಿ ಬೇಕಾದಂತಹದ್ದು. ಆದ್ರಿಂದ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವಣ್ಣವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದೀವಿ. ಕೇಳಿದ್ರಲ್ಲ ಕೇಳುಗರೆ, ಈ ವಿಶ್ವವೇ ಮಹಾಮನೆ ಅಂತ ಬಿಂಬಿಸಿದವರು ವಿಶ್ವಗುರು ಬಸವಣ್ಣನವರು.

ಅಂಬಾದೇವಿ ಎಲ್ಲಿ ಬಂದಾಳ ಸಾವುಕಾರ ನೋಡ್ಬೇಕಂದ್ರೆ ಊರಿಗೆ ಬಂದಾಳ ಊರೊಳಗೆ ಬರ್ತಡಾವಿಲ್ಲ ನಾಲ್ಕು ಮಂದಿ ಕಾವ ನೋಡ್ಬೇಕಂದ್ರೆ ಊರ್ ಸುತ್ತಮುತ್ತ ಸಮುದ್ರವಿತ್ತು ಆ ಸಮುದ್ರ ದಂಡಿ ಬಂದು ಏನಂತಾಳ ಯಾಕೆ ತಮ್ಮದೇರಿ ಯಾಕಮ್ಮ ಯಾರಿದಿ ಎಲ್ಲಿ ಇಟ್ಟಿದ್ದಿ ಏನಿವಿಲ್ಲ ನಿನ್ನ ಖೂನ ಕೊಡ್ತ ನಮಗ ಖೂನವಿಲ್ಲ ಯಾ ದೇಶದ ಕೆಲಿದಿ ಎಲ್ಲಿ ಯಾಕೆ ಬಂದಿದಿ ತಾಯಿ ನಾ ಅಡ್ಡೆ ಕುಕುಮದಾಕಿ ತುಳಿದ ಭವಾನಿ ದಿನಪ್ಪ ನಾ ರಾಜನ ಮನಿ ಜೋಗ ಅಳಗ ನಡೆದಿ ನಮ್ಮ ರಾಜನ ಮನೆ ಬಂದಿದ್ದ ಕರೆದ ನಮ್ಮ ರಾಜನ ಮನೆ ತಾನು ಏನ ದೇವ್ರ ನಡ್ತೀವಿಲ್ಲ ಆತನ ಹಗಲು ರಾತ್ರಿ ಶಿವನ ಪೂಜಾ ಮಾಡವ ಶಿವನಿಗೆ ನೆನವ ಜಪ ತಪ ಮಾಡವ ಸಾಧು ಸನ್ನಿ ಸಿಗುವ ಸೈಫಕರು ಬಂದ್ರ ಅವ್ರಿಗೆ ದಾನ ಧರ್ಮ ಮಾಡವ ತಾಯಿ ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ ಹ್ಯಾಂಗ ಬಂದಿದ್ದೀವಿ ಇಲ್ಲಿದ್ದು ವಾಪಿಸ್ ಹೋಗಂತಂದ್ರು ನಾ ವಾಪಿಸ್ ಹೋಗಲ ಬಂದಿಲ್ಲ ಮಗ ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಡಾಕ ನನ ಜರ ಹಡಗದಾಗ ಕುಂದ್ರಿಸಿ ಒಳಿ ದಾಟ ಶ್ರೀ ಮಗ ಅಂದ ಅಮ್ಮ ರಾಜನ ಹುಕುಮವಿಲ್ಲ ನಮ್ಮ ರಾಜ ನೋಡಬೇಕಾಗ್ತದ ಆತ ಏನಾದವ್ರಿಗೆ ಬಿಡ್ಬಾರ್ದಂತ ಹುಕುಮದೇ ಸಾಧು ಸನ್ನಿ ಸಿಗುವ ಆಸೆ ಪಕ್ಕಿರ ಜಂಗಮ ಬಂದ್ರ ಹರಿಗೆ ನಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ರಂತ ಹೇಳ್ಕಿಸ್ತದ ನಮ್ಮ ರಾಜನ ಹುಕುಮದ ತಾಯಿ ಜಗದಂಬಾ ದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ ಈ ನೋಡ್ರಿ ನಾನು ನೀರಿನೊಳಗಿ ಹಂಗ ಒತ್ತಿ ಏನಂತ ದೇವಿ ನೀನ್ ಹಾಕಿ ಉದು ಅಂತ ಭಂಡಾರ ಒಗ್ಗಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಾಳ ನೀರಿನ ಮ್ಯಾಲ ಪರಡಿ ಒಳಗೆ ಕುಂತು ಜಗನ್ ಮಾತೆ ದೇವಿ ದಿನ ಹಾಕಿ ಇನ್ನ ಅಕ್ಷಿ ಕಾಯಿ ಅವ್ರಿಗೆ ಕರ್ದು ಏನಂತಾಳ ಯಾಕೋ ಮಗ ಏನ ತಾಯಿ ಇಲ್ಲಿ ಕೋಲ್ಹಾಪುರ ರಾಜ್ಯ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ ಹೌದೇ ಮಗ ಆ ಮನಿ ನಾ ಜೋಗ ಆಳಗ ನಡೆದಿ ನೀ ನನ್ನ ಜೋಗ ಸಿಕ್ತಿಲ್ಲ ಮಗ ಹೋಗ್ಲಿ ಇಲ್ಲಿ ಬ್ಯಾಡ ಅಂದ ಅವತ್ತು ನಮ್ಮ ಊರ ರಾಜ ಏನ ದೇವ್ರಿಗೆ ನಮ್ಮಂಗಿಲ್ಲ ಆತ ನೋಡವ ಕೈಯ ಬಾಯವ ಕರಿ ನಾಲ್ಗವ ತಾಯಿ ಮಹಿಷಾಸುರ ಧೈತಿಯ ಪ್ರಮಾಣನ ಅರೆ ಆತ ನಮ್ಮ ರಾಜ ನ ತಾಯಿ ಅವನ ನಾ ಊರ ಒಳಗ ನೀ ಹೋಗ್ಬೇಡ ಅವನ ಮನಿ ಒಳಗ ಜೋಗ ನೀಡ ಪದ್ಧತಿ ಇಲ್ಲ ಯಾಕ ಬಂದಿದ್ದೀರಿ ವಾಪಿಸ್ ಅಂತಂದು ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ ಕೊರಳಾಗ ಕೌಡಿ ಮಾಡ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಹಾಡಿ ತುಂಬಾ ಭಂಡಾರ ಪಡೆಕೊಂಡು ಉದೋ ಉದೋ ಆರು ಪತ್ತ ಟಿವಿ ಹಾಕಿ ಬಂದಳು ಎಲ್ಲಿ ಆ ರಾಜ ಅಣ ಮನಿ ಈ ಕೊಲ್ಲಾಪುರ ರಾಜನ ಮನಿ ಬಂದಿರ್ತಾಳ ಐ ರಾಧ ಉದೋ ಜಯ ರಾಜನಂಗಳದೊಳಗ ನಿಂತಾಳ ಏ ಭಕ್ತ ನೀನು ಮನೆಯೊಳಗಿಂದ ನನಗ ಜೋಗ ನೀಡುವಂತವನಾಗು ನನಗೆ ಜೋಗ ನೀಡಿದ್ರೆ ನೀನ ಬಾಗಲ ಹೊರಗ ನಾತ ಇಷ್ಟಲ್ಲ ಗಿಡಾವಿಲ್ಲ ತೊಡಬೇಕಂದ್ರೆ ಆಳ ಮನುಷ್ಯರ್ ಬಂದು ನಮ್ಮ ನಮ್ಮ ಅಂತ ಆ ಮುದುಕಿ ಕೈ ಮುಗ್ದಾರಮ್ಮ ನೀ ಯಾವ ಹುಡ್ದಕ್ಕಿ ತಾಯಿ ಮುದುಕಿ ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ ನಮ್ಮ ರಾಜ ನಮ್ಮ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ ನಾವು ನೆಡಂಗಿಲ್ಲ ತಾಯಿ ಹ್ಯಾಂಗ ಬಂದಿದ ಹಂಗ ಹೋಗು ಏ ಮಕ್ಕಳ ನಾ ತುಳಿದಾಪುರದೊಳಗೆ ಇರಂತಕ್ಕಿ ಆದಂಗಾದಿ ಶಕ್ತಿ ಪಾರ್ವತಾದೇವಿ ನಿನ್ನ ರಾಜನ ಕೈಲಿ ನಾ ಜೋಗ ತಗೊಂಡು ಹೋಗಬೇಕಂತೆ ಆತನ ಭಕ್ತಿ ಅದನ್ನೇನಿಲ್ಲ ನಾ ನೋಡಿ ಬರ್ಬೇಕಂತೆ ಆತನ ಮನೆಗೆ ಬಂದಿನ ಮಕ್ಕಳ ನನಗೆ ಸ್ವಲ್ಪ ಜೋಗ ನಡೆದ್ರೆ ನಾ ಹೊಂಟ ಹೋಗ್ತೀನಿ ಅಂತ ನಾ ಹೋಗಾಕಿ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗ ಅಂತ ನಿಂದಿಡ್ರಿ ಅಂಗಳಾಗ ಯಾರು ಜೋಗ ನೆಡಂಗಿಲ್ಲ ನೌಕರಿ ಮನುಷ್ಯರಿಗೆ ಕರೆದ ಏನಂತ ಸಾವುಕಾರ ಏನ್ರಿ ಮಹಾರಾಜ್ ಏ ತಮ್ಮದಿರಿ ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರ್ರಿ ತಮ್ಮದಿರಿ ನೌಕರಿ ಮನುಷ್ಯರಿ ಆ ಮುದುಕಿ ನೋಡ್ಬೇಕಂದ್ರ ಚಾಳಿ ಕಂಬಳಿ ತವರಿ ಕಂಬಳಿ ಕೈ ಕಾಲ ಕಟ್ರಿ ಕೈ ಕಾಲ ಕಟ್ಟಿ ಈ ಮುದುಕಿ ಒಯ್ದು ನೋಡ್ಬೇಕಂದ್ರೆ ಸಮುದ್ರ ಒಳಗ ಒಳಿ ಒಳಗ ಒಯ್ದು ಕಾಟ್ರಿ ಈ ಮುದುಕಿ ಸತ್ತ ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದು ಜೋಗಕ್ಕ ನಡಿಯೋಣ ನಡಿ ನಡಿ ಸಂಗ ಸಂಗ ನಡಿಯೋಣ ಅಂದ ಸೇವಕ ಜನ ಬಂದ ರಾಜನ ಮನೆ ತಂದ್ರು ಹೊಸ ರೇಸಿ ಮಗ ತೆಗೆದುಕೊಂಡು ಆ ದೇವಿ ಜಗದ ಮನ ಕೈ ಕಾಲ ಕಟ್ಟ್ಯಾರ ಏ ತಮ್ಮಗೆ ಆಗ್ತಡ ಮಾಡ್ತಿರು ಹೊಸ ಕಂಬಳಿ ಒಳಗ ಎರಡು ಮೂರು ಬಿಟ್ಟು ಸುಣ ಕರಿ ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ತುಕೊಂಡು ಆ ಸಮುದ್ರದೊಳಗೆ ಒಯ್ದು ಬೇಕಾದ ಅಂತ ಹೇಳಿ ನಮ್ಮ ರಾಜನ ಹುಕುಮ ಅದೇ ನಡಿಯೋಣ ಬೇಗನೆ ಹೊರತು ಹೋಗೋಣ ಅಂತ ಇಷ್ಟೇ ಹಾಕಿ ದೇವಿ ಜಗದ ಭಾಗ ಒತ್ತಿ ಹಿಡಿದಾರ ಕಮಳಿ ಒಳಗ ಹಾಕೊಂಡು ಕಿವಿ ಮ್ಯಾಲ ಹೊತ್ಕೊಂಡು ಬಂದ್ರಿ ನೀರಿನಂತೆ ಹಾಕೊಂಡು ಒಗ್ಗಾಟಿ ಯಾರ ನೀರಿನೊಳಗೆ ಒಗ್ಗಾಟಿ ಮ್ಯಾಲ ನೀನ್ ಕುಟುಂಬ ಎರಡು ಎರಡು ಮೂರು ಗುಂಡ್ಗಲ್ಲಿ ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನಾವೊಬ್ರಿ ಮನುಷ್ಯರು ಹೊಡ್ಕೊಂಡು ಬಂದು ಆ ರಾಜ ಬಂದು ಏನಂತಾರ ರಾಜನಂತಾರೆ ನಮಸ್ಕಾರ ಏ ತಂದಿ ರಾಜ ನೀವು ಹುಕುಮತ್ ಪ್ರಮಾಣ ದೇವಿಗೆ ಹೋಯ್ದು ಕ್ಷಮದೊಳಗೆ ಬೇಕಾಟ ಬಂದಿದೀವು ಮುಂದಿನ ವಿಷಯ ಏನದ ಏನಿಲ್ಲ ನಿಮಗೆ ಬೇಗನೆ ತಿಳಿಸುವಂತ ಆಗ್ಲಿ ತಂದಿ ರಾಜ ಮುದುಕಿ ಹೋಯ್ದು ಕಡ್ರಿ ಬರಂಗಿಲ್ಲ ನನ್ನ ಮನೆ ತಿರುಗಿ ಮನೆಗೆ ಬರಲ್ರಿ ಮತ್ತೆ ಜರ ಅಚಾನಕ್ ತಿರುಗಿ ಮತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮ್ಮದಿರಿ ಚಲೋ ಆಯ್ತು ಹೋಗಿ ನಿಮ್ ನೀವು ನೌಕರಿ ಮಾಡ್ರಿ ಅಂದ ಆಯ್ತಾಯ್ತು ಯಾಕಂದ್ರೆ ಮಹಾರಾಜ್ ನೌಕರಿ ಬರ್ಸರಿ ಯಾರ್ದವ್ರ ಕೆಲಸ ಬಹಳ ಕತ್ಯಾರ ಇಲ್ಲಿ ಕತಿ ಇಲ್ಲಿ ಆಗ್ಯದ ಕತಿ ಇಲ್ಲಿ ಬಿಳಿತು ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ನೋಡ್ಬೇಕಂದ್ರೆ ಒಯ್ದು ಕಾಟಿದ್ ಬಳಕ ನೀರಿನ ಒಳಗಿನ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ ಭಕ್ತರ ಮನಿ ದೇವಿ ಜಗದಮ್ಮ ಮತ್ತೆ ಹ್ಯಾಂಗ ಬರ್ತಾಳಂದ್ರ ಬಾರಮ್ಮ ದೇವಿ ಭಕ್ತರ ಮನಿಗೆ ಬಾರಮ್ಮ ದೇವಿ ಭಕ್ತರ ಮನಿಗೆ ಭಕ್ತರಿ ಹಾಗೆ ಕೂಗು ಮಾಡ್ತಾರ ಹಾಗೆ ಉತ್ತಮ ಮಂಗಳ ರೀತ್ರಿ ಮರ ದಿವಸ ಮತ ನೀರಿ ಬೆಳಗಿರುವುದೋ ಅತ್ತ ಜಗದಂಬ ಎದ್ದು ಆ ನೋಡ್ಬೇಕು ಕೊಲ್ಲಾಪುರ ರಾಜನ ಮನಿ ಹೊಂಟಳ ದೇವಿ ಜಗದಂಬ ರೇ ಊರಿಗೆ ಹೋಗಿ ಜೋಗ ಬೇಡ್ಬೇಕಂತ ಪುನಃ ಎಲ್ಲಿ ಬಂದ್ರೆ ಆಕಿನ ರಾಜವಾಡದೊಳಗ ಬಂದು ಮೊದಲು ಎಲ್ಲಿ ಬದಲಿತ್ತಳು ಅದೇ ಜಾಗದ ಬದಲಾಗಲಾಗಲಿ ತಾಳ ದೇವಿ ಮತ ನೋಡದ ಕೊಲ್ಲಾಪುರ ರಾಜ ನೋಡಿ ಏನಂತಾನೆ ಯಾಕವ ಮುದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮ ಅಪ್ಪನ ಗಂಡ ತಿಂದಿನ ನಾನು ಯಾಕೆ ನನ್ನ ಮನಿ ಮತ್ತ ಬಂದಿದ್ದಿಲ್ಲ ತಾಯಿ ಮತ್ ಏನ್ ಬೇಕು ನಿನಗ ತಾಯಿ ಜಗದಂತ ರಾಜ ನಿನಗೇನ ಬಂಗಾರ ಬೆಳೆ ಮುತ್ತು ಮಾಡಕನ ಬೇಡಂಗಿಲ್ಲ ನಿನ್ನ ಮನೆ ಒಳಗಿಂದು ಹೆಟ್ಟ ಒಪ್ಪ ಉಳ್ಳಾಗಡಿ ಬದಿಕೆ ನಡೆದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ ನಂಗ ಜೋಗ ನಡೆದ ಬಾಗಿಲ ದಾಟ ಹೋಗ್ತೇನೆ ಅಂತ ಇಷ್ಟೆಲ್ಲ ಹಾಕಿದ್ರ ಅವಿಲ್ಲ ಸಾವುಕಾರ ತರ ನಿಮ್ಮ ಅಪ್ಪನ ಗಂಟ ತಿಂದಿಲ್ಲ ನಾನು ನಿನಗ ಹಿಟ್ಟ ಬಿಟ್ಟರೆ ನನ್ನ ಒಲೆಯಾಗಿನ ಬೂದಿ ಬಿಡಂಗಿಲ್ಲ ಮದುಕಿ ಬೆಡ್ಕೊಂಡು ತಿಂಬಾಕುಲಾದ ಬೆಡ್ಕೊಂಡು ತಿಂತದ ನೀನ್ ಬಂದಿಲ್ಲ ಬಲಿ ಏನ್ ಸಿಗಂಗಿಲ್ಲ ಏ ಭಕ್ತ ನಿನ್ ಬಲಿ ಹಿಟ್ಟ ಉಪ್ಪ ಉಳ್ಳಾಗಡಿ ಇದ್ರೆ ನಾ ಜೋಗ ಬೇಡಿ ಬೇಡಿ ಊರಂತ ಎಲ್ಲ ಊರ್ತಿಗೆ ಆಳ್ ಬಂದ ನನ್ನ ಹೊತ್ತಿಗೆ ಸೋಗೆ ಆದ ಮಗ ನನಗೊಂದ ಬಕ್ರಿ ಪರಡಿ ಒಳಗ ನೀಡು ನಾ ಇಲ್ಲಿಂದ ಹೊಂಟ ಹೋಗ್ತೀನಿ ಅಂತ ಪರಡಿ ಒಳಗ ಹಸಿ ಜೋಗ ಬಕ್ರಿ ನೀಡಲ್ಲ ಸಾವುಕಾರ ಏನಂತದ ರಾಜ ಕೊಲ್ಲಾಪುರ ರಾಜ ತಾರ ಹೇ ಮುದುಕಿ ಏನ ಎಲ್ಲಿ ಯಾರೋ ಮರ್ತ ಮಾತಾಡಕತ್ತೀನ ಮುದುಕಿ ಅಂದ ಯಾಕ ನಿನ್ನ ಮನೆ ನೋಡ್ಬೇಕಂದ್ರೆ ಅಡಿಗಿಲ್ ಒಳಗೆ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೀಡಂಗಿಲ್ಲ ಯಾವ ದಾರಿ ಬಂದಿ ಆ ದಾರಿ ಗಪ್ಪ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸಿಕವಾಯ್ತು ನನ್ನ ಪರಿ ಒಳಗೆ ನೋಡ್ಬೇಕಾಯ್ತು ಒಂದ ಸವಾರೂಪಾಯಿ ದಕ್ಷಿಣ ಇಡು ಭಕ್ತ ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ ನಾ ದಕ್ಷಿಣ ನೀಡಂಗಿಲ್ಲ ಇಲ್ಲ ದಕ್ಷಿಣ ಕರಿ ಮಾಡಿ ಮಾಡಿದಿ ಗಪ್ಪಾಯಿ ಹೊಂಟೋಗು ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ ಧರ್ಮ ಸಿಗಂಗಿಲ್ಲ ಜೋಗಿ ಬರ್ಲಿ ಜಂಗಂ ಬರ್ಲಿ ಪಗೀರ್ ಬರ್ಲಿ ಅವ್ರಿಗೆ ಸಾಕಷ್ಟು ಬೇಕಾದ್ರು ಜೋಗ ನೀಡ್ತೇವೆ ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ ನಿನಗ್ ಮಾತ್ರ ನೀಡೋದಿಲ್ಲ ನಡಿಪಲ್ಲೇ ಹೊರಗಾಗಿ ನಡಿ ಬದುಕಿ ಅಂದ ಭಕ್ತ ನಿನಗೆ ಸವಾ ರೂಪಾಯಿ ಇಲ್ಲದಿದ್ರೆ ನನ್ನ ಪಾಪತ್ತಾದ ಒಂದು ಚೇತಾಕ ಉಂಬಾಯಣಿ ಹಾಕೋ ಭಕ್ತ ಆ ಉಂಬಾಯಣಿ ನೀಡಿದ್ರೆ ನಾ ಹೊಂಟು ಹೋಗ್ತೀನಿ ಅಂತ ಜಗದಂಬಾ ದೇವಿ ಅಂತಾಳ ನಾ ನೋಡ್ಬೇಕಂದ್ರೆ ಹಸಿ ಹಿಡ್ಗ ಬೆಂಕಿ ಹೆಚ್ಚವಳ ತಾಯಿ ಕದಕದ ಕದಕದ ನಗತಾಳ ದೇವಿ ನನಗೆ ನೋಡಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ ನಾವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ ಉದಂಬರಿಗೆ ಉದರ ಕಾಯ ಮಾಡಿ ನಾನು ಬಿಟ್ಟಿದ ಏನೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು ನಾ ಯಾರಿದ್ದ ಯಾರು ಇಲ್ಲ ವಿಚಾರ ಮಾಡಿ ನನಗೆ ದಾನ ಧರ್ಮ ನೀಡು ಇದು ಮುದುಕಿ ಮಕ್ಕಳು ಮಾತಾಡಕತ್ತಂತ ಸಿಟ್ಟ ಬಂತ್ರಿ ಯಾರಿಗೆ ಆ ಕೊಲ್ಲಾಪುರ ರಾಜ್ಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ ಏ ಸಮಯ ನಿಂಬ್ಯ ತಮದೇರಿ ಬರ್ರಿ ಅಂದ ಆ ಮುದುಕಿ ಮತ್ತ ಹಿಡ್ರಿ ಮುದುಕಿ ಹಿಡಿದು ನೋಡ್ಬೇಕಾರೆ ರೇಷ್ಮೆ ಅಗ್ಗ ತೋರ್ ಕೈಕಾಲ ಕಟ್ರಿ ಎತ್ತಿನ ಗಾಡಿ ಒಳಗ ಒಯ್ದು ನಮ್ಮ ಊರಿಗೆ ಹತ್ತಿ ಹೊಲ ಅದ ಆ ಹೊಲದಾಗ ಎರಡು ಬಣಮಿ ಕಳಕಿ ಆದತ್ತಮ್ಮ ಎರಡು ಬಣಮಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಹಾಕಿ ಮುದುಕಿ ಗುರಿ ಹಚ್ಚಿ ಬರ್ರಿ ಅಂದ ಯಾಕಾಗಲ್ಲಕ್ರಿ ಮಹಾರಾಜ್, ಕಳಕಿ ಬಿದ್ದು ಹಾಕಿ ಬಂದಿದ್ದೇವು. ಹೇಳಿದತ್ತ ಮಾತು ಕೇಳಿಕೊಂಡು ಈ ಬರ ನೋಡ್ಬೇಕಂದ್ರೆ ನಾಲ್ಕ ಮಂದಿ ನೌಕರಿ ಮನುಷ್ಯರ ಬಂದ ಅರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡು ಬಂದ್ರೆ ಹೊಲಕ ತಂದಾರ ಬಡವಿ ವಿಚಾರ. ಅರ್ಧ ಕಳಕಿ ತೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನಟ್ ನಟ್ವರ್ಗ ಮುದುಕಿ ಹಾಕಿ ಉರಿ ಹಚ್ಚಬೇಕಲ್ಲ. ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ, ನೀವೇ ಹಚ್ಚ್ರಿಯಪ್ಪ ಅಂತ ಕೋಲಾಪುರ ರಾಜ ಆಗಂತಾರ. ಈಗ ದೇವಿಗೆ ಬಳಿಮೆ ಒಳಗೆ ಒಟ್ಟಿದ್ದೇವ, ನಿಮ್ಮ ಕೈ ಮುಟ್ಟ ನೀವು ಆಗ್ನೆ ಹಚ್ಚಿರಿ ದೇವ, ನಮ್ಮ ಕೈಲಿ ಸರ್ವತಾಗಂಗ ಮಾತಾಡ್ತಾರ. ಆಗ್ಲಿ ಅಂದ ನೌಕರಿ ಮನುಷ್ಯ, ನಿಮ್ಗೆ ನಾಗಲ ನಾ ಬರ್ತೇನೆ ನಡ್ರಿ ಅಂದ. ಕೈಯಾಗ ಕರಿ ಕಡ್ಡಿ ತಗೊಂಡ ಕಡ್ಡೆ ಬಿ ತಗೊಂಡು ನಾನೇ ಸ್ವತಃ ಉರಿ ಹಚ್ತೇನೆ ನಡ್ರಿ ತಮ್ಮದೇರಿ. ಬಂದ ರಾಜ ಮಸಾಲೆ ತೆಗೆದುಕೊಂಡ ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕುಡಿ ನಾಲ್ಕೇ ಬೀದಿ ತಿರುಗಾಡಕೋತೆ. ಆ ಮಸಾಲೆ ಕೈ ಒಳಗೆ ಹೇಳಿಕೊಂಡು ಆ ದಿವಿ ಹೇಳಕ್ಕೆ ನಂದ್ರ ಬಗೆ ಚಾಕೆ ನಂದ್ರ ಬಗೆ ಚಾಕ ನಾಡದ ಕನ್ನಡದಾನೆ ನಂದನ ಭಾಗದೊಳಗೆ ಬರಲ್ಲ ಬಸಾಲ ಕೈ ಆಗ ತಗೊಂಡು ಆ ನೋಡಬೇಕಂದ್ರೆ ಕಳಕಿ ಉರಿ ಹಚ್ಚಬೇಕ್ರಿ ದಗ ದಗ ದಗ ದಗ ಉರಿ ಅತ್ಯಾದ. ಪ್ರದಕ್ಷಿಣ ಹಾಕಿ ಅದೇ ವೇಳಕ್ಕೆ ಆ ಮಸಾಲೆ ಜ್ಯೋತಿ ಹಚ್ಚಿ ಬಿಟ್ಟಿ ಹಚ್ಚಿ ದಗ ದಗ ಉರಿ ಹಚ್ಚಲಾಗಿಲ್ಲ ಜಗದಮ್ಮ ತಾಯಿ ಮಟ್ಟ ಮಾಯಗಳ ಒಳಗೆ ಇಂದು ಕಳಕಿ ಸುಟ್ಟು ಹೋತ ಬೂದಿ ಆಯ್ತು. ನೌಕರಿ ಮನುಷ್ಯರು ಯಾರ್ದವ್ರ ಮನೆಗೆ ಹೊಂಟೋದ್ರು ಸೌಕರ್ಯಗಳ ರಾಜ ಬೀತನ ಮನೆ ತಾ ಹೋದ ಕೊಲ್ಲಾಪುರ ರಾಜ ಮನಿ ಹೋದ ಬಳಕ ಇದಿಲ್ಲಿ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿಯಲ್ಲಿ ಬೆಳೀತಾ ಅದು ಜಗನ್ ಮಾತಿ ಸಂಭವಿ ಅಂತಳ ನನಗ ನೋಡ್ಬೇಕಾದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನಂದು ಬಳಕ ಹೊಲದಾಗ ಇದು ಸುಟ್ಟ ಇವ್ರು ಹೊಲಕ್ಕೆ ನೋಡ್ಬೇಕ ಕೈ ತೊಳೆ ಹತ್ಬೇಕತ್ತ ಜಗನ್ ಮಾತೆ ಸಂಭವಿ ಮತ್ತ ಎಲ್ಲಿ ಬಂದ ಆಡ್ರಿ ತೊಂಬಿನ ಜ್ವಾಳ ಹೊಲ ಇತ್ತು ಸೌಕಾರ ಇದು ರಾಜ ಅಂದು ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರು ಹೊಲ ಕೈಲಕ್ಕೆ ತಮ್ಮದೇ ನೌಕರಿ ಮನುಷ್ಯರ ಹೊಲ ಸೀತಿನ ತಲೆ ತನ್ನ ಸೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ್ಯ ತಾಯಿ ಬಂದಳು. ಏ ಮಕ್ಕಳ ಐರಾದೌದು ಅಂತ ಹೇಳಿ ಅದೇ ಬೆಳಕ ಅವ್ರ ಹಂತೆ ಹಾಕ ಬಂದಾಳ. ಯಾಕ್ರ ಮಕ್ಕಳ್ರಿ ನೀವು ಬಿ ಸಿದ್ಧಿ ತಿಲ್ಲಕತ್ರಿ ನನ ಬಿ ಮುಗಿ ಸಿದ್ಧಿ ಕೊಡ್ರಿ ಮಗ. ಅವ ನಾವು ಸೀತಿ ತಿಲ್ಲಕತ್ತಿ ನಿನ್ಗೆ ಸೀತಿನಿ ಸಿಗಂಗಿಲ್ಲ, ನಮ್ಮೂರ ರಾಜ ಯಾರಿಗೆ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ. ಮತ್ತ ಮುಂದಿನ ಹೊಲಕ್ಕೆ ಹೋಗ್ತಾ ಇ ನಾವು ಅಂತೂ ಕೊಡಂಗಿಲ್ಲ. ಅಲ್ರು ಮಕ್ಕಳ್ರಿ ನಿಮ್ಮ ನೋಡ್ಬೇಕಂದ್ರೆ ರಾಜ ಒಳಗ ಬರ್ತಾರೇನು ಕೊಲ್ಲಾಪುರ ರಾಜ ನನಗ ಮುಖ ನೋಡ್ಬೇಕಂದ್ರೆ ನೀವು ಬಿ ಸಿದ್ಧಿ ಇಲ್ಲಾಗಿದ್ರೆ ನನಗೆ ಕೊಡ್ರಿ ಮಕ್ಕಳ್ರಿ. ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಕ್ಕಳ ಪ್ರಮಾಣ. ನಿನ್ನ ಮಾತು ಕರೆದ ತಾಯೋ ಎಲ್ಲೋ ಸೋಳೆ ಮಕ್ಕಳೇ ನನ್ನ ಹುಕುಮಿಲ್ಲ ನೀ ಹಾಗೆ ದಾನ ಧರ್ಮ ಮಾಡಿದ್ರಂತೆ ಅವ್ರ ನಮಗ ಶಬ್ದ ಬಿಡ್ತಾರ ನಮ್ ಕೈಲಿ ಆಗಂಗಿಲ್ಲ ಅವ್ವ ನೀವು ಹೊಂಟು ಹೋಗುವಂತವ್ರಾಗ್ರಿ. ಎಷ್ಟಲ್ಲ ಗಿಡವಿಲ್ಲ ಜಗನ್ ಮಾತೆ ಅಂದಳ ಯಾಕೆಗಳ ಮಗಳೇ ಇರ್ಲಿ ಕೊಡಲ್ದ್ರೆ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ ಆ ಹೊಲದ ದಂಡಿ ಬದಿ ಏನತ್ತಾಳ ಏ ಮಕ್ಕಳ್ರಿ ನನಗ ನೀವು ಸಿತ್ನಿ ಕೊಡ್ಲಿಲ್ಲ. ಮೊದಲೇ ಅಂದಾರ ಹೊತ್ತಿನ ಕೊರಳಲ್ಲಿ ಹಾಲಿದ್ದು ಫಲವೇನು ಸ್ವಾನ ನೋಡಬೇಕಂದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ. ಜಗನ್ಮಾತಿ ದೇವಿ ಎಲವಾಡ್ಯಾಳ ಉದೋತ ವಾಜ ಮಾಡಿ ಅಡಿವೆಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರೆ ಆ ಜ್ವಾಳದ ಹೊಲದಾಗ ಅವ ಕಾಟ್ಯಾಳ ಕಣ್ಣಾಗಿನ ಕಾಡಿಗೆ ತೆಗೆದು ಒಂದೇ ನೋಡ್ಬೇಕು ದಂಟಿ ಹಸದಟವಿಲ್ಲ ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರೆ ಪಾಶೆ ಎಕ್ಕರೆ ಜಮೀನು ನೋಡ್ಬೇಕಂದ್ರೆ ಎಕ್ಕರೆ ಇದ್ದಿನ ಹೊಲ ಪೂರ ನೋಡ್ಬೇಕು ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ ನೌಕರಿ ಮನುಷ್ಯರಂತ ಅಣ್ಣ ಯಾಕೋ ಸಿತಿ ರುಚಿ ಎತ್ತಲಕತ್ತೀನಿ ನಾವು ನಾಕತ್ತೀನಿ ತಗೊಂಡು ಬಾರು ಅಣ್ಣ ಅಂತ ಓಡ್ಕೋತ ಹೋಗಿ ಇನ್ ಯಾ ತೆನಿ ತೆಗಿತಾರ ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಯಾಕೋ ಎಲ್ ನೋಡಿದ್ರಲ್ಲಿ ಇವನ್ ಹಚ್ಚಿ ಕರ್ಗದ ತೆನ್ನಿನ ಕಾಣ್ಕತ್ತವಲ್ಲ ಹೋಯ್ನಣ ಹೊಲ ಎಲ್ಲ ಲಾಸ್ ಆಗ್ಯದ ಅವನ ಮುದುಕಿ ಬಂದಿತ್ತು ಅದು ಮುದುಕಿ ಏನದನ್ನು ಜಾತು ಅದನ್ನು ಹುಡುಕ್ಯಾಡ ಹೋಯ್ ಆ ಹೊಲದಾಗ ಈ ಹೊಲದಾಗ ನೋಡು ಜೊತೆ ಹೋಗ ಕಡೆ ಹೋದಳಕ್ಕಿ ಹುಡುಕ್ಯಾಡ್ರಿ ನಡಿ ಎಲ್ಲಾ ಆಡಿದ್ಯಾಲ ಹೋಗಿ ನೋಡ್ತಾರ ಗೋಯಾತ ಹತ್ರ ಒಳಗೆ ತಿರ್ಗಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ ಹೀಗೆ ಇಲ್ಲ ಇತ್ತಲ್ಲ ಮುದುಕಿ ಇಲ್ಲ ಮಾಯ ಆಯ್ತಲ್ಲ ಅಂತ ಕಡೆ ಕಣ್ಣು ನೋಡಿದ್ರು ಈಗ ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ಸಾಫ್ಟ್ ರಾಜ ಕೊಲ್ಲಾಪುರ ರಾಜ್ಯಾರ ಬಲಿ ಬಂದ್ರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ ನಮಸ್ಕಾರ ರೀ ರಾಜಾರೇ ನಮಸ್ಕಾರಪ್ಪ ಮಕ್ಕಳೇ ಯಾಕೆ ಬಂದ್ರಿ ಯಾಕೆ ಎದುರು ಸಲುವಾಗಿ ಮಾತು ಕೇಳ್ರಿ ಮಹಾರಾಜ ಒಂದ್ ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು ಜೋಗ ಕೊಡ್ಲಿಲ್ಲ ಸಿಟ್ಟಿ ನೀಡಿದ್ರು ಸಿಟ್ಟಿ ಕೊಟ್ಟಿಲ್ಲ ಹೊಲದ ಹೊಲ ಎಲ್ಲ ಲಾಸ್ ಮಾಡಿರ್ತಾಳ್ರಿ ಬಂದ್ ನೋಡಟ್ ನಡ್ರಿ ಅಂದ ಕರೆಕರೇನಿ ಆಗ್ಲಿ ತಮ್ಮ ನಡ್ರಿ ಅಂತ ಹೇಳಿ ಕೇಶಿಂದ ಆ ರಾಜ ಅವ್ರ ಕೂಡಲೇ ಬಂದ ಬಂದು ನೋಡ್ತಾನ ಹೊಲದೊಳಗ ರಾಜ ತಲೆ ಹೊಲ ಎಲ್ಲ ಸಾಧನಾಯ್ತು ಕರೆ ಆ ಮದಕಿ ಬಂದ್ರೆ ಎಳ್ಳಿ ವರ್ಷ ಜೋಗ ಇಡಿವಿ ಯಾರಿ ಎಲ್ಲ ಜ್ವಾಲ ಸಟ್ಟ ಕಿತ್ತೆ ಹಾಕಿ ಒಯ್ದು ನೋಡ್ಬೇ ಎತ್ಕೊಳ್ಳಿ ಹಾಕ್ರಿ ಎತ್ಕೊಳ್ತೀನಿ ಡೋರ್ಕಿ ಹೊಡೀಲಿ ಬರೆ ಆ ಮದಕಿ ಬಂದ್ರೆ ಜೋಗ ನೀಡುವೆ ಅಡತ ಇಷ್ಟ ಹೇಳಿ ಸಾವುಕಾರ ತನ ಮನಿಗೆ ತಾವ್ ಅಂಟ ಬಂದ ನೌಕರಿ ಮನುಷ್ಯ ತಂತ ನೌಕರಿ ಮಾಡಕತ್ತರು ಇಲ್ಲಿ ಕತಿ ಇಲ್ಲಿ ಆಗಿ ಆದ್ರೆ ಕತಿ ಇಲ್ಲಿ ಬಿಡ್ತಾರೆ ಜಗದಮ್ಮ ದೇವಿ ಅಂತ ಅಳು ಎಲ್ಲೋ ಮೂರ್ಕ ಮಗನಿ ಅಂದಳು ಮತ ನೋಡ್ಬೇಕಂದ್ರೆ ಕೊಲ್ಲಾಪುರ ರಾಜ ಅಂದ ಮತ ತೋಟಕ್ಕೆ ಬಂದಾಳ ಅಲ್ಲಿ 5 ಎಕರೆ ಜಮೀನ್ ನೋಡ್ಬೇಕಂದ್ರೆ ಕಬ್ಬ ಹಾಕಿದ್ರಿ ರಾಜ ಆ ಕಬ್ಬಿನ ಒಂದ ಬಂದು ಒಂದ್ 5 ಕಬ್ಬು ಕೊಡು ಮಗ ಪೂಜೆ ಅಂದಳು ಮಗ ನನ್ನ ಮನ್ಯಾಗ ಗೊಂದಲ ಹಾಕದದ ನಾ ಆರಾಧಿ ಹೆಣ್ಮಗಳು ಇದ್ದೀನಪ್ಪ ನನ್ನ ಮನ್ಯಾಗ ಗೊಂದಲ ಹಾಕದದ ಒಂದ್ 5 ಕಬ್ಬು ಕೊಡು ಅಂದ ಆರೋಗ್ಯ ಜನ ಸಿಪಾಯಿ ಬೇನಂತ ನಾ ತಾಯಿ ನಮ್ಮ ಊರ ರಾಜನ ಹುಕುಮದ ಅವ್ವ ಯಾರು ಒಬ್ರು ಬಂದ್ರು ಅವ್ರಿಗೆ ಒಂದು ದಂಟ ಕೊಡಬ್ಯಾಡ್ರಿ ಅವ್ರಿಗೂ ಹೆಂಗ್ ಬರ್ತಾರ ಹಂಗ ವಾಪಿಸ್ ಹೊರಗ ಹಾಕ್ರಿ ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೇಶಿಂದ ನಾವು ಕೊಡಂಗಿಲ್ಲವಾ ಹೋಗ್ ಎಷ್ಟಲ್ಲ ಗಿಡಡಾವಿಲ್ಲ ಜಗದಮ್ಮ ದೇವಿ ಅಂತಳ ನನಗೆ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು ಮತ್ತ ಅಲ್ಲಿ ಜಗದಮ್ಮ ದೇವಿಗೆ ಸಿಟ್ಟ ಬಂದಾದ ಹಡಿವೆಲಿನ ಭಂಡಾರ ತೆಗೆದುವುದು ಮತ್ತ ಭಂಡಾರ ಒಗ್ಗಡ್ದು ಆ ತೋಟದಾಗ ಕಬ್ಬಿಂದು ಕಬ್ಬೆಲ್ಲ ಒಳ್ಳೆಯದಾರಿ ಬರೇ ರೊಡಕ ಬಿದ್ರೆ ಬೊಂಬುಗಳಾಗಿ ನಿಲ್ತಾವ ಮನುಷ್ಯ ಗಾಬರಿ ಆಗಿ ಏನಂತ ಕಬ್ಬಿ ಮಾಯ ಮಾಡ್ಯಾಳ ದೇವಿ ನನಗ್ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು ನಡಿಯೋಣ ರಾಜನ ಬಲಿ ಬಂದರ ನಮಸ್ಕಾರ ಮಾಡಿದ್ರು ರಾಜ ನಮಸ್ಕಾರ ನಮಸ್ಕಾರಪ್ಪ ನಮಸ್ಕಾರ ಯಾಕೋ ತಮ್ಮ ಯಾಕೆ ಬಂದ್ರಿ ತೋಟ ಕಾಯ್ದ್ಬಿಟ್ಟು ಇಲ್ಲಿ ಬಂದ್ರಿ ರಾಜ ನೋಡ್ರಿ ನಿನ್ನ ಕಾಲದಲ್ಲಿ ನಮ್ಮ ತೋಟದೊಳಗ ಯಾವ ಊರ ತಾಯಿ ಬಂದಿದ್ರು ಏನೋ ಅವ್ರ ಮನೆ ಒಳಗ ಏನು ಗೊಂದಲ ಹಾಕದ ಅಂತ ಅವ್ರಿಗೆ 5 ಕಬ್ಬಿನ ದಂಟ ಬೇಕಾಗಿತ್ತಂತ ಬಂದಿದ್ರು ನಾವು ಕೂಡದಂತ ಹೇಳಿದೇವ್ರಿ ನಮ್ಮ ರಾಜನ ಹುಕುಮ ಇಲ್ಲ ಅಂತ ಅಲ್ಲಕ ತಕ್ಷಣವಿಲ್ಲ ಬಿಟ್ಟು ಬಿಡ್ರಿ ಮಕ್ಕಳ 5 ದ ಆಟ ನೋಡ್ರಿ ಅಂತ ಹೇಳ್ಕೇಶಿಂದ ಆಕೆ ವಾಪಸ್ ಬಂದು ಹೋದ್ರಿ ಮಹಾರಾಜ್ ಮುಂದೆ ನೋಡ್ಬೇಕಾಯ್ತದ ಕಬ್ಬು ಹೋಗಿ ಬಿದ್ರೆ ಬಂಬು ಆಗ ನಿಂತವ ರಾಜ ಬಂದ ನಿಮ್ ಕಣ್ಣು ಆರು ನೋಡುವಂತವ್ರಾಗ್ರಿ ತುಳು ಜಾಬವಾರಿ ಅತ್ತಾಳ ಈಗ ಕಬ್ಬ ಮಾಯಾಗ್ಯಾದ ಈಗ ಅವನು ಶರೀರಕ್ಕೆ ನೋಡ್ಬೇಕಂದ್ರೆ ಬ್ಯಾನಿ ಆಸ್ತಿ ಏನಂತ ತುಳಜಾ ಭವಾನಿ ರಾತ್ರಿ ಸಮಯ ಆಗ್ಯಾವಿ ರಾತ್ರಿ ಟೈಮಿನಾಗ ತುಳಜಾ ಭವಾನಿ ಊದು ಊದು ಅಂತ ಕೌಡಿ ಮಾಳ ಹಾಕೊಂಡು ಹಣಿ ತುಂಬಾ ಭಂಡಾರ ಪಡ್ಕೊಂಡು ಆ ಸಾವುಕಾರ ನೋಡ್ಬೇಕು ರಾಜ ಅಂದ್ ನೋಡು ಕೊಲ್ಲಾಪುರ ರಾಜ ಅಂದು ರಾತ್ರಿ ಟೈಮಿನಾಗ ಮನಿ ಒಳಗ ಮಕ್ಕೊಂಡಿದ್ದ ರಾಜ ಊದು ಊದು ಅನ್ಕೋತ ದೇವಿ ಬಂದು ನೋಡ್ಬೇಕು ಹಣಿ ಮೇಲೆ ಭಂಡಾರ ತೆಗೆದು ಒಕಾಟಾಳ ಮೈ ಮ್ಯಾಲ ಒಕಾಟಿ ಏನಂತಾಳ ಡಾಕ್ಟರ್ ಯಾವ ಪ್ರಕಾರ ಇಂಜೆಕ್ಷನ್ ಕೊಡ್ತಾನ ಪೇಷಂಟ್ ಕ ಆ ಪ್ರಕಾರ ದೇವಿ ದಿನ ಹಾಕಿ ಬಂದು ಭಂಡಾರ ಒಕಾಡ್ಬೇಕು ಸಾವುಕಾರ ಮೈ ಒಳಗ ಈತ ಅರಬಾಟ ಬೆಂಕಿ ಬಿದ್ದ ದೇವರೇ ಮರ್ದಿಸುವಂತ ಬಂಟಾದ ಯಾವ ಪ್ರಕಾರ ನೋಡ್ಬೇಕಾದ ಪೇಪ್ರಿ ಬ್ಯಾರಿ ಆಗತ್ತ ಅದು ಆ ಪ್ರಕಾರ ರಾಜ ಚಡಪಡಿಸಲಕ್ಕೆ ಬಿದ್ದಾದ ದೇವರು ಹಗಲು ರಾತ್ರಿ ನಾ ಶಿವನ ಪೂಜಾ ಮಾಡವ ಹಗಲು ರಾತ್ರಿ ಆತನ ಧ್ಯಾನ ಮಾಡವ ದೇವಾ ಇವತ್ತಾಗ ನನ್ಗೇನ್ ಪೂಜೆ ಮಾಡದೊಳಗ ಬೋಲು ಚುಕಾಯ್ತು ಅಂತೇಳಿ ಹಗಲು ರಾತ್ರಿ ಆತನಾಗುತ್ತಾನೆ ಆತನ ದೇವಿ ಏನಂತಾನ ಶಿವನ ಧ್ಯಾನ ಮಾಡದ ಒಳಗಿ ಬ್ಯಾಲಿ ಕಡಿಮೆ ಆಗಲ್ರಿ ಹಚ್ಚಾಗ್ಲಕ ತೋತು ಆ ಹೆಣತಿ ದಿನ ಆಕಿ ಬಂದು ನೋಡ್ಬೇಕು ಹಾರಿ ಹಾಡಿ ಮೈ ಮೇಲೆ ಬಿದ್ದಾಳ ಹೇ ಪತಿ ದೇವಾನಿ ಮೈ ಏನೈತ್ರಿ ರಾಜ ಹರಿ ಅಂತ ಆ ರಾಜ ಕೊಲ್ಲಾಪುರ ರಾಜ ಆಗ ಹೆಣತಿ ಇದಳು ಮಾಣಕಾವತಿ ಆ ಮಾಣಕಾವತಿ ಮೈ ಮೇಲೆ ಬಿದ್ದಂತಾಳ ಪತಿ ದೇವ ಏನೈತಿ ನಿಮ್ಮ ರಾತ್ರಿ ಅಂತ ಮೈ ಮೇಲೆ ಬಿದ್ದ ಬಳಕ ಏನಂತಾನ ನನ್ನ ಮೈ ಆಗಿ ನೋಡ್ಬೇಕು ಹುರುಪಿಟ್ಟ ಅದನ್ನ ಹರಿ ಅಂತ ಮೈ ತುಂಬಾ ಕರಕರಕರಕರಕೆದ್ರಲಾಕತ್ತದ ಹ್ಯಾಂಗ ಕೇವ್ರ ಕೇವ್ರತಾರ ಹಂಗೆ ನೋಡ್ಬೇಕಂದ್ರೆ ಹದಗಡ್ಡಿ ಆಗಿ ಪಟ ಪಟಗೆ ಒಡೆದು ಒಳಗಿನ ಕಿವಾರಕ್ಕ ಸೋಲಗತ್ತೆ ಅದು ಮಹಾರೋಗ ಒಡಿಲ್ ಅಂತ ಸರಾತ್ ಕೊಟ್ಟಿಡ್ರಿ ದೇವಿ ಭಂಡಾರ ಒಳಗಿಂದೆ ಆ ಭಂಡಾರದಿಂದ ಸಾವುಕಾರ ಬೈಯಾಗ ಹುರುಪಿಟ್ಟ ಅದು ಹೆಂಡತಿ ಅಂತಳ ನನ್ನ ಪತಿ ರಾಗ ನಾ ಉಳಿಸ್ಕೋಬೇಕಂತ ಆ ದವಾಖಾನೆ ಈ ದವಾಖಾನೆ ಅಲ್ಲಿ ಇಲ್ಲಿ ತೋರಿಸ್ತಾಳ ಎಲ್ಲಿ ಬ್ಯಾನಿ ಕಡಮೋದಿಲ್ಲ ನೋಡ್ರಿ ದವಾಖಾನಿ ಬ್ಯಾನಿ ಇತ್ತಂದ್ರ ದೇವ್ರ ಬ್ಯಾನಿ ಇತ್ತಂದ್ರ ದವಾಖಾನಿ ಕಮ್ಮಿ ಆಗಂಗಿಲ್ಲ ಎಲ್ಲಾ ಕಡೆ ತೋರಿಸ್ಬಿಡು, ತೋರಿಸಿಯಲ್ಲಿ ಬ್ಯಾಲಿ ಕಡಿಮೆ ಆಗಂಗಿಲ್ಲ. ಒಳಗ ನೋಡ್ಬೇಕ ಮನಿ ಒಳಗ ಉಪಾದ್ಯ ಬ್ರಾಹ್ಮಣ ಇದ್ದ ಮನಿ ದೇವರ, ಆ ಉಪಾದ್ಯನ ಮನಿ ಹೋಗಿ ಮಾಡ್ಕೋತಿ ಅಂತಾಳೆ. ಯಾಕ್ರಿ ಬ್ರಾಹ್ಮಣ ಮಹಾರಾಜ್ರಿ, ನನ್ನ ಮನಿ ಒಳಗ ನನ್ನ ಕೊಲ್ಲಾಪುರ ರಾಜ ಅಂದ್ರ ಊರಿಗೆ ರಾಜ ನನ್ನ ಗಂಡ, ಮನಿಯೊಳಗೆ ಚಡಪಡಿಸ್ಲಾತಾನ ಮೈಯಾಗ ಹುರ್ಪಿಟ್ಟದಂತ ಯಾ ದೇವರ ಗಂಡರು ಹೊಣ್ತಾರೆ ನೋಡ್ರಿ ಅಂದ. ಆಗ ಯಾಕ ಬ್ರಾಹ್ಮಣನೇನಂತ ಹೇಳ ಮಗ, ನಾ ಪಂಚಾಂಗ ತೆಗೆದ ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ. ಆ ಬ್ರಾಹ್ಮಣ ಪಂಚಾಂಗ ತೆಗೆದ ನೋಡ್ಲಕ್ಕ ತಡಿಲಿಲ್ಲ. ಏ ಮಗ, ನಿನ್ನ ಮನಿಯೊಳಗ ನೀನ ಪತ್ತಿರಾಯ, ಹಗಲು ರಾತ್ರಿ ಯಾ ದೇವ್ರಿ ನಿನ್ನ ಹೇಳಿ ಏನಿವಿಲ್ಲ. ಬರೇ ಶಿವನ ಭಕ್ತ ಕರೆ ಶಿವನ ಧ್ಯಾನ ಮಾಡ್ಯಾರ, ಆ ತಾಯಿ ಪಾರ್ವತ ದೇವಿಗೆ ಮರ್ತ ಬಿಟ್ಟಾರ. ನಿನ್ನ ಮನಿಯೊಳಗ ಕುಳ ದೇವತಿ ತುಳಿದ ಭವಾನಿ ಹಾಳು ಕೆಣ್ಣ ದೇವತಿಯಾಗಿ ಇದಿಯಾಗಿ ಬೆನ್ನ ಹತ್ಯಾಳ. ಅದಕ್ಕಾಗಿ ಇದೇ ದೇವಿ ಶ್ರಾಪದ ನೋಡ ತಂಗಿ ಎಂದ. ಆ ದೇವಿಗೆ ನಿಮ್ಗ ಪೂಜಾ ಮಾಡಿದ್ರಿ ಎಂದ ಆಕೆಗೆ ನಂಬಿದ್ರಿ ಅಂದ್ರೆ ಆ ವೇಳೆ ನಿಮ್ಗ ಎಷ್ಟೋ ನಿಮಗ ಕೊಟ್ಟ ನಡೆಸ್ತಾಳ. ಇದೇ ತಾಯಿ ಜಗದ ಮನ ಶ್ರಾಪದ ನಿನ ಪತ್ರೆ ಆಯಾಗ ಅಂತ ಆತ ಬ್ರಾಹ್ಮಣ ಹೇಳಬೇಳ್ತಾನೆ. ಮಾಣಕಾವತಿ ಆ ಬ್ರಾಹ್ಮಣನ ಮಾತು ಕೇಳಿ ಯಾಕ್ರಿ ಅಗಲ್ ಬರ ಬ್ರಾಹ್ಮಣ ಅಂತ ಪಂಚಾಂಗ ದಾನ ದಕ್ಷಿಣ ಇಟ್ಟು ಕ್ಷಣ ಮಾಡಿ ಮನಿಗೆ ಬಂದಾಳ. ಮನಿ ಒಳಗೆ ಬಂದು ಮಗ ನಾ ಪಂಚಾಂಗ ತೆಗೆದ ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ. ಆ ಬ್ರಾಹ್ಮಣ ಪಂಚಾಂಗ ತೆಗೆದ ನೋಡ್ಲಕ್ಕ ತಡಿಲಿಲ್ಲ. ಏ ಮಗ, ನಿನ್ನ ಮನಿಯೊಳಗ ನೀನ ಪತ್ತಿರಾಯ, ಹಗಲು ರಾತ್ರಿ ಯಾ ದೇವ್ರಿ ನಿನ್ನ ತಾನ ಹೇಳಿ ಏನಿವಿಲ್ಲ. ಬರೇ ಶಿವನ ಭಕ್ತ ಕರೆ ಶಿವನ ಧ್ಯಾನ ಮಾಡ್ಯಾರ, ಆ ತಾಯಿ ಪಾರ್ವತ ದೇವಿಗೆ ಮರ್ತ ಬಿಟ್ಟಾರ. ನಿನ್ನ ಮನಿಯೊಳಗ ಕುಳ ದೇವತಿ ತುಳಿದ ಭವಾನಿ ಹಾಳು ಕೆಣ್ಣ ದೇವತಿಯಾಗಿ ಇದಿಯಾಗಿ ಬೆನ್ನ ಹತ್ಯಾಳ. ಅದಕ್ಕಾಗಿ ಇದೇ ದೇವಿ ಸಪದ ನೋಡ ತಂಗಿ.